ಮನವಿಲ್ಲದ ಮಣಿ ಮಣಿ ತಿರುಗುವ ಮನಸ್ಸನ್ನು ಬಿಗಿಯಾಗಿ ಹಿಡಿರೆವ್ವ ಮನಸ್ಸನ್ನು ಬಿಗಿಯಾಗಿ ಹಿಡಿರೆವ್ವ ಸನ್ಮಾರ್ಗದ ನೆಲೆ ತಿಳದ ಮುಂದಾಗು ಗಣಮೂರ್ತಿಯ ಸುಖ ಪಡಿರೆವ್ವ ಜಾನಿ ಮುತ್ತದರಿಗೆ ಪಾದವೇ ಪಾವನ ತಾಯಿ ಹೌದು ಯಾರು ಪಾದ್ರಿ ಗಂಡನ ಪಾದ್ರಿ ಜಾನಿ ಮುತ್ತದರಿಗೆ ಪಾದವೇ ಪಾವನ ಅಂಗವೇ ಮಂಗಲ ರೂಪವ್ವ ಅಂಗವೇ ಮಂಗಲ ರೂಪವ್ವ ಓಣಿಯ ಜನರಿಂದ ಪೂಜೆಗೊಳ್ಳುವೆ ತಾಯಿ ಕೈಯಲ್ಲಿ ಆರತಿ ದೀಪವ್ವ ಕೈಯಲ್ಲಿ ಆರುತಿ ದೀಪವ್ವ ಪತಿಯಿಂದ ಸೌಭಾಗ್ಯ ಪತಿಯಿಂದ ಸಂಪತ್ತಾಯಿಯ ಪತಿಯ ದೇವರೆಂದು ತಿಳಿರೆವ್ವ ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ. ಈಗ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿಯ ಕಾಂತವ್ವ ರಾಜಪ್ಪ ಮಾದರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೊಡಿ ಕೊಡಿ ಅಳತಾನ ಜೀ ಉಣಸಿದರ ಕಡಿ ಕೊಡಿ